ಇಬ್ಬರು ಪ್ರವಾಸಿಗರ ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ಬೆಂಗಳೂರು. ಬಾವ ಏನಿದೆಲ್ಲ? ಹಾ, ಇವೆಲ್ಲ ವರ್ಷಗಳಿಂದ ಹಾಗೆ ಬಿದ್ದಕೊಂಡಿದೆ, ಇದನ್ನೆಲ್ಲ ಎಸಿಬೇಕು. ಇದು ಕೂಡ ಅಜ್ಜನ ಹಳೆ ಪಾಸ್ಬುಕ್ ಮತ್ತು FD. ಅರೆ, ಇದು ಹೇಗೆ ಉಳ್ಕೊಂಡ್ಬಿಡ್ತು? ಹಣ ಹೋಯ್ತಾ? ಇಲ್ಲ ಇಲ್ಲ ಇಲ್ಲ ಇಲ್ಲ, ಪರಿಹಾರ ಇದೆ. ಬ್ಯಾಂಕ್ ಖಾತೆಯನ್ನು ಬಳಸದಲ್ಲೇ ಇರಬೇಕು, ಇಲ್ಲದಿದ್ರೆ ಖಾತೆ ಇನ್ಆಪರೇಟಿವ್ ಆಗುತ್ತೆ. ಹಾಗಾದಾಗ ಬ್ಯಾಂಕ್ ಅನ್ನು ಸಂಪರ್ಕಿಸಿ, ಖಾತೆಯನ್ನು ಸಕ್ರಿಯಗೊಳಿಸಿ ಮತ್ತು ನಿಮ್ಮ ಮೊತ್ತವನ್ನು ಬಡ್ಡಿಯೊಂದಿಗೆ ಕ್ಲೈಮ್ ಮಾಡಿ. ಆರ್.ಬಿ.ಐ ಹೇಳುತ್ತಾ, ಜಾಣರಾಗಿರಿ, ಜಾಗರೂಕರಾಗಿರಿ. ಸರಿಯಾಗಿ ಹೇಳಿದರೆ ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ. ಸಮಯ 6:17. ಇದು ಆಕಾಶವಾಣಿ ಮೈಸೂರು FM 100.6. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇಂದು ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇದರಲ್ಲಿ ಭಾಗವಹಿಸ್ತಾದರೆ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಮೇಶ್. ಇದಾದ ನಂತರ ನೀವು ಕೇಳ್ತೀರಾ ಕೃಷಿ ಲೋಕ. ಕೃಷಿ ಲೋಕದ ನಂತರ ಕೃಷಿ ದರ್ಪಣ ವಾರದ ಕೃಷಿರಂಗ ಹಾಗೂ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ ಇದೆ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಈತ ಗ್ಯಾಸ್ ಬುಕ್ ಮಾಡೋದು ಮರ್ತೇ ಹೋಯ್ತು. ತಿಂಗಳ ಕೊನೆ ಭಾನುವಾರ ಬೇರೆ, ಏನ್ ಮಾಡೋದ್ರಿ? ಮನೇಲಿ ಗ್ಯಾಸ್ ಇಲ್ಲ. ಅಯ್ಯೋ, ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 kg ಸಿಲಿಂಡರ್ ವಾರದ 7 ಸಿಗುತ್ತೆ. ಭಾನುವಾರನೂ ಸಿಗುತ್ತಾ? ಸಿಗುತ್ತೆ. ರಜಾ ದಿನ ಸಿಗುತ್ತೆ. ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ. ಬುಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಆಗಿಲ್ವಲ್ರಿ? 2 kg ಸಿಲಿಂಡರ್ ಇದೆಯಲ್ಲ. 2 kg? ಹೌದು, 2 kg ಸಿಲಿಂಡರ್ ತರಕಾರಿ ತಂದ ಹಾಗೆ ತರಬಹುದು. ಹೌದಾ? ಸದ್ಯ 2 kg ಸಿಲಿಂಡರ್ ಸಿಗ್ತಲ್ಲ. ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ಅಪ್, ಹೊಸ ಗಾಲಿ, ಹೊಸ ಬೆಲಕು. ಲಿಟಲ್ ಗ್ಯಾಸ್ ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಜಯಣ್ಣ, ಎಲ್ಲಿ ಹೊರಟೋಗಿದ್ದಪ್ಪ? 3 ವಾರದಿಂದ ಕಾಣ್ನೇ ಇಲ್ಲ. ನಾನ್ ಕೇಳದ್ನ ನೀನೇ ಕೇಳ್ತಾ ಇದ್ದ. ಸ್ಯಾನೆ ದಿನ ಆಗ್ಬಿಟ್ಟಿತ್ತಲ್ಲಪ್ಪ. ನಂಗೊತ್ತವನ್ ಎಲ್ಲೋಗಿದ್ದ ಅಂತ. ಅಲ್ಲ ಕವ್ವ, ಎಲ್ಲೋಗಿದ್ದ? ಕುಂಭಮೇಳಕ್ ಹೋಗಿದ್ದಂತೆ, ಪ್ರಯಾಗ್ ರಾಜ್ಗೆ. ಅವ್ವಯ್, ಅದ್ಯಾಕ ಪಾಟಿ ದೂರ ಹೋಗ್ಲಿ ನಾನು? ಆ ಕುಂಭಮೇಳ ಇಲ್ಲಿ ಆಗ್ನಿಲ್ವಾ? ಇಲ್ಲೋಗಿದ್ದ ಮತ್ ನಿಮ್ ಮನೆಯವ್ರು ಸಿಕ್ಕಿದ್ರು, ಇದೇ ಚಂದ್ರನ ಕಾಣ್ತಾ ಇಲ್ಲ ಅಂದ್ರೆ ಕುಂಭಮೇಳಕ್ ಹೋಗವನೇ ಅಂದ್ರು. ನೀನು ಯಾವ ಕುಂಭಮೇಳ ಅಂತ ಸರಿಯಾಗಿ ಅವಳ ಹತ್ರ ತಿಳ್ಕೋಬೇಕಾಗಿತ್ತು ಕಣ. ತುಂಬಾ ದಿವಸ ದೂರ ಇರ್ಬೇಕಲ್ಲ, ಮನೆ ನಾನು ಅಲ್ಲೋಯ್ತೀನಿ ಅಂತ ಹೇಳಿ ಇಲ್ಲೇ ಹತ್ರದಲ್ಲಿ ಹೋಗಿ ಇರ್ಬೇಕು. ಆಮೇಲೆ ಬೇರೆ ಏನ ಸ್ವಕಾರ್ಯ ಮಾಡ್ಕ ಬಂದಾನೆ ಅಂತ. ಅಪ್ಪಯ್ಯ ಅಲ್ವಾ ಚಂದ್ರಣ್ಣ? ಬಿಡು, ಅದ್ ಯಾಕ ಮಾತ ಹೇಳ್ದಯ್ಯ? ಅರ್ಥವ ಪ್ರಯಾಗರಾಜ್ ಅಂತ ಹೇಳ್ಬಿಟ್ಟು ನರಸೀಪುರಕ್ ಹೋಗ್ಬಿಟ್ಟು. ಅಲ್ಲ, ನಿನ್ ಮಾತ ಏನಾರು ತಟ್ಕೆ ಸಂದಿಲ್ ಏನಾರು ನನ್ನ ಹೆಂಡತಿ ಕೇಳ್ಗಿಟ್ಕೊಂಡಿದ್ರೆ ದುಬ್ಬಿಸ್ದಳು ಮನ್ಲಿ. ಹಂಗೆಲ್ಲ ಹೇಳ್ಕೊಡಕ್ ಹೋಗ್ಬೇಡಕ್ಕ ಜಯಣ್ಣ. ನಿನ್ ಮನೆ ತಾವ್ ನಿಂತ್ಕಂಡೆ ಮಾತಾಡ್ತಿಲ್ವಲ್ಲ, ನಿಂಗ್ಯಾಕ ಭಯ? ಅಲ್ಲ, ಧೈರ್ಯವಾಗಿ ಹೇಳು, ಎಲ್ಲೋಗಿದ್ದಾರೋ ಇದು ಎಪ್ ಕೊಡಕ್ಕೆ ಕಮಲಕ್ಕ ಅಂತ ಅನ್ಕಂಡೆ ಬಂದ್ಬಿಟ್ಟು ಕೇಳ್ಕೊಂಡು ನನಗ ಸರಿಯಾಗಿ ಮಾಡ್ಬಿಟ್ಟಳು ಕಣ. ಅಲ್ಲಕ್ಕಪ್ಪ, ನೀನ್ ಯಾಕ ತಲೆ ಮರ್ಸ್ಕೊಂಡ್ ಓಡಾಡ್ತಿದ್ಯ ಅಂತ. ಚೆನ್ನಾಗಿ ಹೇಳ್ದೆ, ನಾನ್ ನಿನ್ ಹುಡುಕ್ತಾರೆ ನಿನ್ ನನ್ಗೆ ಹೇಳ್ತೀಯ. ಅದ್ ಹೆಂಗಾಯ್ತು ಗೊತ್ತೇ, ಯಾರೋ ಒಬ್ರು ಬಂದ್ರಂತ ಆ ಕಡೆಯಿಂದ, ಇವ್ರಿಗೆ ಗೊತ್ತಾಯ್ತಂತೆ ಅವರು ದುಡ್ಡು ಕೇಳಕ್ಕೆ ಬತಾವ್ರೆ ಅಂತ. ಇವ್ರೆ ಅವ್ರನ್ನ ಕೇಳ್ಬಿಟ್ರಂತೆ, ದುಡ್ಡು ಕೊಡು ಅಂತ. ಒಂದ್ ನೂರು ರೂಪಾಯಿ ಇದ್ದದೇನಣ ಅಂತ. ಅವರು ಅಯ್ಯೋ ನನ್ನೇ ಕೇಳ್ತಾನಲ್ಲ ಇವನು, ನಾನ್ ಕೇಳಕ್ ಬಂದ್ರೆ ಅಂತ ಬೋ ಬೈದಲ್ಲಿ ಹಂಗೆ ವಾಪಿಸ್ ಹೊಂಟೋದ್ರಂತ. ಹಂಗೆ ಹೇಳ್ತಾ ಇದ್ದ, ಹಂಗೆ ಯಾರು ಪ್ರಶ್ನೆ ಮಾಡ್ಬೋದು ಅಂತ ನೀನೇ ಮುಂಚಿತವಾಗಿ ಪ್ರಶ್ನೆ ಮಾಡ್ಬಿಡ್ತೀಯಲ್ಲ ಅದಕ್ಕೆ ಕೇಳಿದೆ. ಅಲ್ಲ ಬಿಡಪ್ಪ, ಅದೆಲ್ಲ ಯಾಕ ಮಾತಾಡೋದು, ಕಾಟಾಚಾರದ ವಿಷಯವಾ? ಅಲ್ಲಕ್ಕಪ್ಪ, ಅಲ್ಲ ಇವನ ನೋಡ, ಇವನಿಗೆ ಬೇಕಾಗೋ ತಂಕ ಬೇಕು, ಅದು ಕಾಟಾಚಾರ ಆಗೋಯ್ತು. ಅಲ್ಲ ನಾನು ಇಂಪಾರ್ಟೆಂಟ್ ಇಸಿಯುವ ಮಾತಾಡಕ್ಕೆ ಹೊಂಟಿರೋದು ಈಗ. ಮೊದಲು ಎಲ್ಲೋಗಿದ್ದೆ ಅದನ್ನ ಹೇಳು, ನಮ್ಗೆ ಅದು ಇಂಪಾರ್ಟೆಂಟ್ ಹೋಗಿದೆ ಅಂತ ಹೇಳಿದ. ಅಲ್ಲ ಆಗೋಗಿರೋ ಇಸಿವ ಅದ್ ಯಾಕ ಕೆದ್ಕಿ ಕೆದ್ಕಿ ಗೆದ್ಕಿ ಗೆದ್ಕಿ ಎಲ್ಲಾರು ಏನು ತೀರ್ಥ ತಂದು ಕೊಡ್ಲಿಲ್ವಲ್ಲ ಅದಕ್ ಕೇಳ್ದೋ ಅಷ್ಟೇ. ಅಯ್ಯೋ ಬುಡವ್ವ, ಎಲ್ಲ ಅವನೇ ಕುಡ್ಕೊಬಿಟ್ಟವನು. ಅಯ್ಯ ನಾವದೇನ ಅಗಸ್ತ್ಯ ಮುನಿ ಅಂತಾರಲ್ಲಪ್ಪ, ಅದೇ ಅಗಸ್ತ್ಯಸ್ವರ ದೇವಸ್ಥಾನ ಇದ್ದಲ್ಲ, ಅದೇನ ಇದು ಈ ಸಮುದ್ರದ ನೀರ್ನೆಲ್ಲ ಅಪೋಷಣ ಮಾಡ್ಬಿಟ್ಟ ಅಂತ ಹೇಳ್ತಾರಲ್ಲಪ್ಪ, ಹಂಗೆ ಹೇಳ್ದಂಗೆ ಹೇಳ್ತಾನೆ ಅಗಸ್ತ್ಯ ಮುನಿಯ. ಅಲ್ಲಪ್ಪ ಹೋಗುವಾಗ ಹೊಸಿ ಹುಷಾರಾಗಿ ಓದೆ ತಾನೆ, ಅಲ್ಲೆಲ್ಲ ಸಿಕ್ಕಾಪಟ್ಟೆ ಜನವಂತೆ. ಅದೇನ ನೀನು ಏನು ಬಸ್ನಾಗ ಹೋಗಿದ್ದೋ ಅಥವಾ ಬೈಕ್ ನಾಗ ಹೋಗಿದ್ದೋ? ಬೈಕು. ಹೌದಾ, ಹೊಸ ಬೈಕ್ ಇಲ್ವಪ್ಪ. ಸೇಮ್ ಆಗಿ ಹೋಗಿದ್ದೆ ತಾನೆ. ತಲೆಗದೇನೋ ಹಾಕಂತಾರಲ್ಲ ಏನೋ ಅಂದ್ರೆ ಹೆಲ್ಮೆಟ್ಟು, ಅದ ಹಾಕೊಂಡಿದ್ದೋ ಹಾಕೊಂಡಿರ್ಲಿಲ್ವ ಹಂಗೆ ಹೋಗ್ಬಿಟ್ಟಿದ್ದ. ಅಕ್ಕಪ್ಪ ಹೆಲ್ಮೆಟ್ಟ ನಾನು ಹಾಕಳ್ದೆ ಕಡ್ದಾನ, ಈಗ ರೇಡಿಯೋನಾಗೆ ಟಿವಿನಾಗೆ ಎಲ್ಲ ಹೇಳೋದಿಲ್ವಾ ಹೆಲ್ಮೆಟ್ ಹಾಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಏನಾರ ಗುದ್ರಸ್ತ್ರ ಬಿದ್ರೆ ನೆಲಕ್ಕೆ ತಲೆಗಿಲ ಹೊಡೆದ್ರೆ ಅಲ್ಲೇ ಪಟ್ಟಣ ಪ್ರಾಣ ಊಟ ಇತ್ತ. ತುಂಬಾ ಜನ ಅದ ಪೊಲೀಸ್ನವ್ರಿಗೆ ಎದ್ರಕೊಂಡು ಹಾಕಂತಾರೆ, ನಮ್ ರಕ್ಷಣೆಗೆ ಹಾಕಬೇಕು ಅಂತ ಯಾರು ಅನ್ಕೊಳ್ಳೋದೇ ಇಲ್ಲ. ಐಕುಳುಗಳಂತೂ ಝೊಯ್ ಝೊಯ್ ಅಂತ ಹೋಯ್ತಾವ ಕಣ್ಣ, ಝೊಯ್ ಝೊಯ್ ಅಂತ ಹೋಗೋದಿರ್ಲಿ ಜಯಣ್ಣ. ಈಗ ಈ ದೊಡ್ಡ ದೊಡ್ಡ ರಸ್ತೆನಾಗ ಅದ ರಿಂಗ್ ರೋಡ್ ಅಂತಾರಲ್ಲಪ್ಪ, ಅಲ್ಲೆಲ್ಲ ಐಕ ಏನ್ ಮಾಡ್ದವಂತೆ, ಅದೇನ ವೀಲಿಂಗ್ ಅಂತಲ್ಲವ ಕಣ, ಅದೇನದು ಮುಂದೆ ಚಕ್ರ ಮೇಲೆ ಹೋಗೋದಂತೆ. ಏನಾರು ಹೆಚ್ಚು ಕಡಿಮೆ ಆದ್ರೆ ಮುಂದೆ ಚಕ್ರ ಮ್ಯಾಕಲ್ಲ, ಇವರು ಮ್ಯಾಕ್ ಹೋಯ್ತಾರ. ಅದೇ ಕಣ್ಣ, ನಮ್ಗೆ ಗೊತ್ತಿರೋ ರೈಕ ಒಂದ್ ಹಂಗೆ ಮಾಡ್ಕೊಂಡ್ಬಿಡ್ತು, ಮನೆಯಿಂದ ಕಾಲೇಜ್ಗೆ ಹೋಯ್ತೀನಿ ಅಂತ ಕಾಲೇಜ್ ಬಸ್ ಹತ್ತೈತೆ ಅಂತ ಇವ್ರು ಮುಂದೆ ಎಲ್ಲೋ ಮುಂದಕ್ಕೆ ಹೋಗ್ಬಿಟ್ಟು ಇಳ್ಕೊಂಡ್ಬಿಟ್ಟು ಫ್ರೆಂಡ್ ಜೊತೆ ತಗ ಹೋಗಿ ಬಿದ್ದು ಪಾಪ ಅಲ್ಲೇ ಪ್ರಾಣ ಬಿಟ್ಬಿಡ್ತು, ಒಬ್ನೇ ಮಗ ಬೇರೆ. ಲಕವ್ವ ಜಯಣ್ಣ, ನಿನಗೂ ಗೊತ್ತಿರಬೇಕು ಈಸಿಯ, ಈ ಕಾಲೇಜ್ ಹೋಗೋ ಐಕಳುಗಳು ಬಸ್ನಾಗ ಹೋಗೋದಿಲ್ಲ ಈಗ, ನಂಗೊಂದ್ ಬೈಕ ಕೊಡ್ಸು ಅಂತ ಆಟ ಹಿಡಿದು ಬಿಡ್ತವೆ. ಓಲಿ ಅಪ್ಪ ಅವ ಎಲ್ಲ ಸಾಲನೋ ಪಾಲನೋ ಏನೋ ಉಳಿಸಿರೋ ದುಡ್ಡಲ್ಲಿ ತಕ್ಕೊಟ್ಬಿಟ್ರೆ ಇವು ಆಡಬಾರ್ದ ಆಟ ಎಲ್ಲ ಆಡ್ಕೊಂಡು ಮಾಡಬಾರ್ದೆಲ್ಲ ಮಾಡಿ ಮನೆಯವ್ರಿಗೆ ದಂದ್ಗ ತಂದ್ಬಿಡಿ ಇಟ್ಬಿಡ್ತಾರೆ ನೋಡು. ದುಡ್ಡಿನ ಬೆಲೆ ಗೊತ್ತಿರಕ್ಕಿಲ್ಲ ಜಯಣ್ಣ. ಅಪ್ಪ ಅವ ಕಷ್ಟ ಪಟ್ಟು ಕೊಡಿಸ್ತಾರ, ದುಡ್ಡು ಏನು ಕೈನಾಗೆ ಅದು ಬೈಕ ಬಂದ್ಬಿಟ್ರೆ ಏನು ಪ್ರಪಂಚವೇ ಕಾಣೋದಿಲ್ಲ, ಆಕಾಶದಲ್ಲೇ ತೇಲಾಡ್ತಿರ್ತವ. ಅಲ್ವಪ್ಪ ಹಿಂದಿನ ಕಾಲದಾಗ ಸೈಕಲ್ನ ತಕೊಂಡು ಆ ಮುಂದಿನ ಚಕ್ರ ಎತ್ಕ ಓಡಿಸ್ತಿರ್ಲಿಲ್ವೇ ಸೈಕಲ್ನಾಗೆ? ಸೈಕಲ್ನಾಗ ಓಡಿಸ್ತಿದ್ದ ಬಿದ್ದು ಮೈಕೈ ತರಚ್ಕೊಂಡು ಎಲ್ಲ ಆಗದೆ ಸೈಕಲ್ನಾಗ ಆದ್ರೂ ಪರವಾಗಿಲ್ಲ. ಮಂಡಿ ಚಿಪ್ಪು ನಿಂಗ ಜಯಣ್ಣ ತರಚ್ಕತ್ತದ ಅಷ್ಟೇಯ, ಬೈಕ್ನಾಗಾದ್ರೆ ಬುಲ್ಡೆನೆ ಬಿಚ್ಕೊಂಡ್ಬಿಡ್ತದೆ, ಬುಲ್ಡೆ ಬಿಚ್ಕೊಂಡ್ಬಿಡ್ತದೆ. ಹಂಗೆ ಜಯಣ್ಣ ನೋಡಪ್ಪ, ಈಗ ಬೈಕ್ನಾಗ ಬಿದ್ದ ಮೇಲೆ ಕಿವಿ ಪಿವಿ ಏಟ್ ಬಿದ್ಬಿಟ್ರೆ ರಕ್ತ ಬಂದ್ಬಿಟ್ರು ಹೋಯ್ತಂತೆ. ಅದನ್ನ ಕ್ವಾಮ ಅಂತಾರಲ್ಲಪ್ಪ, ಕ್ವಾಮ ಏನಪ್ಪ ಜಯಣ್ಣ ಕ್ವಾಮ ಅಂದ್ರೆ? ಅರ್ಥ ಆಯ್ತು ಹೇಳು. ಅದೇ ಗ್ಯಾನ್ ತಪ್ಪೋಗೋದು. ಹೌದು ಅಂದ್ರೆ ಸುಮ್ನೆ ಶರೀರ ಇರ್ತದೆ, ಉಸಿರಾಡ್ತದೆ ಅಷ್ಟೇ, ಏನು ಗೊತ್ತಾಗಲ್ಲ, ಏನು ಗೊತ್ತಾಗೋದಿಲ್ಲ, ಗಿಂಡಿದ್ರು ಗೊತ್ತಾಗೋದಿಲ್ಲ, ಕರೆದ್ರು ಗೊತ್ತಾಗೋದಿಲ್ಲ, ಏನು ಗೊತ್ತಾಗೋದಿಲ್ಲ. ಹೌದು ಹಂಗೆ ಜಯಣ್ಣ, ರಸ್ತೆ ಸುರಕ್ಷತೆ ಅನ್ನೋದೈತಲ್ಲಪ್ಪ ಅದ ಎಲ್ರೂ ಪಾಲಿಸ್ಬೇಕು. ಯಾಕಂದ್ರೆ ಈಗ ನೋಡು, ಪ್ಯಾಟರ್ನ್ ಆಗಿ ಹೋದ್ರೆ ಕಾರ್ ಓಡಾಡ್ತವೆ, ಬಸ್ ಓಡಾಡ್ತವೆ, ಅದೇನೋ ಆರ್ನ ಮಾಡ್ಕೊಂಡು ಲಾರಿಗಳು ಓಡಾಡ್ತವೆ, ಸೈಕಲ್ನವರು ಓಡಾಡ್ತಾರೆ, ತಳ್ಳೋ ಗಾಡಿಯವರು ಓಡಾಡ್ತಾರೆ, ಆಟೋದವ್ರು ಓಡಾಡ್ತಾರೆ, ನಡ್ಕ ಹೋಗೋರು ಓಡಾಡ್ತಾರೆ. ಅಂದ್ರೆ ರಸ್ತೆ ಇರೋದು ಎಲ್ಲಾರ್ಗೂ ಎಲ್ಲಾರ್ಗೂ. ಅದಕ್ಕ ಅಂತಲೇನೆ ಪೊಲೀಸ್ನವರು ಒಂದಷ್ಟು ನಿಯಮಗಳ ಮಾಡಿರ್ತಾರೆ, ಇಲ್ವೇನಪ್ಪ ಏನೋ ಟ್ರಾಫಿಕ್ನಾಗೆ ಸಿಗ್ನಲ್ ಅಂತ ಹಾಕ್ತಾರ ನೋಡು, ಅದ್ರಾಗ ದೀಪ ಇರ್ತಾವಲ್ಲ, ದೀಪ ಕಚ್ಕತಾವಲ್ಲ, ಹಸಿರು ದೀಪ, ದೀಪ, ಕೆಂಪು ದೀಪ, ಅದಕ್ಕ ಒಂದೊಂದ್ಕೂ ಒಂದೊಂದು ಅರ್ಥ ಇದ್ದದಂತ. ಆಮ್ಯಾಕೆ ಗೆರೆಬತ್ತತಲ್ಲ ಅವಾಗ ಹೋಗ್ಬೇಕು, ಈ ಐಕ ಗೊಯ್ ಗೊಯ್ ಅನ್ನಿಸ್ಕೊಂಡು ಅದಿನ್ನು ಬರ್ತಾನೆ ಇರಕ್ಕಿಲ್ಲ, ಆಗ್ಲೇ ಗೊಯ್ ಅಂತ ಹೊಂಟೈತವೆ. ಆ ಕಡೆಯಿಂದ ಯಾರ ಬಂದ್ರು ಅಂತ ಇಟ್ಕೊಳವ ಸೊಯ್ ಅಂತ, ಅವ್ರಿಗಿರ್ತೈತಲ್ಲ ಹೋಗಿ ಅಂತ ಗುದ್ಗೋಬಿಟ್ಟು ಅಲ್ಲೇ. ಏನಪ್ಪ ತಂದೆ ತಾಯಂದ್ರು ಎಷ್ಟು ಕಷ್ಟ ಬಿದ್ದು ಬೆಳೆಸಿರ್ತಾರೋ ಅಷ್ಟೇ ವೇಗವಾಗಿ ಹೊಂಟೈತಾರೆ. ಯಾಕೆ ಹೇಳಿಯ, ಮೊನ್ನೆ ಒಂದು ಇದಾಗೋಯ್ತು ನಮ್ ಕಮಲಕ್ಕೆ ಹೇಳ್ದಂಗೆ, ಐಕ ಇನ್ನು 18 ವರ್ಷದ್ದು, ಏನೋ ತಂದೆ ತಾಯಿ ಹೇಳಿದಾರೆ ಬ್ಯಾಡಕಲ್ಲ ಮಗ ಅಂತ, ಆದ್ರೂ ಹೋಯ್ತೀನಿ ಹೋಯ್ತೀನಿ ಅಂತ ರಾತ್ರಿ ಹೋಗಿ ಏನೋ ವೃತ್ತ ಇರ್ತೈತಲ್ಲ ಮೈಸೂರು ಪೇಟೆನಾಗೆ ಸರ್ಕಲ್ ನೋಡ, ಅವನಿಗೆ ಇಂಗ್ಲಿಷ್ ಹಾಗೆ ಹೇಳ್ಬೇಕು, ಅದಕ್ಕೆ ಹೋಗಿ ಗುದ್ಗೋಬಿಟ್ಟು ಮ್ಯಾಕ್ ತನಕ ಆರ್ಕ ಕೆಳಗ್ ಬಿದ್ದೋಗ್ಬಿಟ್ಟದಂತೆ. ಬಿಡಪ್ಪ ಬದುಕದೆ ಅಲ್ಲಕಪ್ಪ, ಬದುಕೈತಣ್ಣ ಇಲ್ಲ ಕಣಮ್ಮ, ಅದೆಂಗ್ ಬದುಕ್ತದೆ, ತಲೆಗೆ ಹೆಲ್ಮೆಟ್ ಹಾಕಿರ್ನಿಲ್ವಂತೆ. ಅದಕ್ಕ ಪೊಲೀಸ್ನವರು ಹೇಳ್ತಿದ್ರಂತೆ, ಮೊದಲನೇದು ಏಗ ಸ್ಪೀಡು, ಅದ ಹೊಸಿ ನಿಯಂತ್ರಣದಾಗ ಮಡಿಕೋಬೇಕು, ಹೊರಗ್ ಹೋದ್ರೆ ಹೆಲ್ಮೆಟ್ ಹಾಕಬೇಕು. ಅದೇನೋ ಅಣ್ಣ ಮೈಸೂರು ಪೇಟನಾಗೆ ಹಿಂದ್ಗಡೆ ಕೂತ್ಕೊಂಡ್ರು ಹಾಕಬೇಕಂತ ಕಣ್ಣಣ್ಣ, ಹೂಕಪ್ಪ ಇಲ್ಲಾಂದ್ರೆ ಪೈನ್ ಹಾಕ್ಬಿಡ್ತಾರಂತೆ ಪೈನು. ನೋಡು ಇದೆಲ್ಲ ನೋಡಿದ್ಮೇಲೆ ಮೈಸೂರು ಪೇಟನಾಗ ಏನಾಗ್ಬಿಟ್ಟದೆ, ಈ ಸರ್ಕಲ್ಗಳು ಅವಲ್ಲ ಅದೇನು ವೃತ್ತ ಅಂದಿಯಲ್ಲಪ್ಪ, ಅಲ್ಲೆಲ್ಲ ಈ ಸಿಸಿ ಕ್ಯಾಮ್ರಾ ಅಂತಾರಲ್ಲಪ್ಪ ಹಾಕ್ಬಿಟ್ಟವ್ರೆ. ಈಗ ನೀ ಏನಾದ್ರೂ ಆ ಸಿಗ್ನಲ್ ಬರಕ್ಕಿಂತ ಮುಂಚೆ ಜುರ್ ಅಂತ ನುಗ್ಬಿಟ್ರೆ ಅದು ಫೋಟೋ ಹೊಡ್ಕೊತದಂತೆ, ಫೋಟೋ ಹೊಡ್ಕೊಂಬಿಟ್ಟು ಮನೆಗೆ ಕಳಿಸ್ಕೊಡ್ತ ಇಷ್ಟ ಪೈನ ಕಳಿಸ್ಬೇಕು ಅಂತ. ಏನ್ ಜಯಣ್ಣ, ಮತ್ತೆ ಹೆಲ್ಮೆಟ್ ಹಾಕ್ನಿಲ್ಲ ಅಂತಂದ್ರೆ ನೀನ್ ಹೆಲ್ಮೆಟ್ ಹಾಕೊಂಡು ಹೋಯ್ತಿರ್ನಿಲ್ಲ, ಇಷ್ಟ ದಂಡ ಕಟ್ಟು ಅನ್ಕೊಂಡು ಮನೆಗೆ ಅದೇನೋ ಪತ್ರ ಕಳಿಸ್ತದಂತೆ. ಈಗ ಹಂಗೆಲ್ಲ ಮಾಡವ್ರೆ, ಈಗೇನ್ ಮಾಡ್ಬಿಟ್ಟವ್ರೆ ಐಕ ಬುದ್ಧವಂತ ಐಕ ಜಯಣ್ಣ, ಅದೆಲ್ಲ ಮಾಡಬಾರ್ದು, ಅಪರಾಧ ಅಲ್ವಪ್ಪ. ಏನು ಅಂತಂದ್ರೆ ಈ ನಂಬರ್ ಪ್ಲೇಟ್ ಇರ್ತದಲ್ಲವ ಈ ಸ್ಕೂಟರ್ನಾಗೆ, ಒಂದ್ ಅಕ್ಸರ್ವ ಅಳಿಸ್ಬಿಡದಂತೆ. ಈ ಇದು ಅದೇನೋ ಪ್ಲಾಸ್ಟರು ನೋಡ್ದೆ ಕಣ್ಣ, ಮೇಕ್ ಎತ್ಬಿಟ್ಟವ್ರೆ ನಂಬರ್ ಪ್ಲೇಟ್ ಕಾಣಬಾರ್ದು ಕ್ಯಾಮ್ರಾಗೆ, ಮುರ್ದಾಕ್ಬಿಡೋದು ಒಂದ್ ಸೈಡ ಅಲ್ವಾ, ಹಂಗೆಲ್ಲ ಮಾಡಬಾರ್ದು ಕಂಜಯ್ಯಣ್ಣ ಅಲ್ವಾ. ನಾನು ಮೊನ್ನೆ ಬೆಂಗಳೂರಿಗೆ ಹೋಗಿದ್ದ ಕಣ್ಣ, ನಮ್ ಭಾವನಂಟ ಕರ್ಕ ಹೋಗಿದ್ದ ಕಾರ್ನಾಗೆ ಜಮ್ ಅಂತ ಹೋದೆ ಅಲ್ಲಿ. ನೋಡ್ಬೇಕು ಬಾಪ ಅಂತ ಕಾರು ಖಾಲಿ ಅದೇ ಅಂತ ಕರ್ಕ ಹೋದ್ರ ಅಲ್ಲಿ ಅಣ್ಣ ರಸ್ತೆ ಹೆಂಗವೆ, ಸೊಯ್ ಅಂತ ಹೋಯ್ತಾ ಇದ್ರೆ ಮೇಲ್ಗಡೆ ಮುಣ್ಕ ಮುಣ್ಕ ಮುಣ್ಕ ಅನ್ನೋ ಇದಾಕ್ಬಿಟ್ಟವ್ರೆ. ಅಲ್ಲಿ ಸಂಖ್ಯೆ ತೋರಿಸ್ತದೆ 70-80 ಅಂತ. ನಾನು ಇದು ಏನಾಯ್ದು ಹಿಂಗೆ ತೋರ್ತದಲ್ಲ ಅಂದ್ರೆ, ಏನ್ ನಮ್ ಕಾರ್ ಹೋಯ್ತದಲ್ಲ ಅದ್ರ ಈ ಸ್ಪೀಡ್ ಅಂತದು ಗಂಟೆಗೆ ಇಷ್ಟು ಕಿಲೋಮೀಟರ್ ಏಗದಾಗ ಹೋಯ್ತಾ ಅದೇ ಅಂತ. ನನಗೂ ಅದೇ ಆಶ್ಚರ್ಯ ಆಗ್ಬಿಡ್ತಪ್ಪ, ಕಾರ್ ಎಲ್ಲೋ ಅದೆ ದೀಪ ಎಲ್ಲೋ ಅದೆ ಅದ್ ಹೆಂಗ ತೋರಿಸ್ತದೆ ಅಂತ. ಈಗ ನೀನ್ ಹೇಳ್ದಲ್ಲ ಅದೇನೋ ಬರ್ತದೆ ಕ್ಯಾಮ್ರಾ ಅಂತ, ಅದೇ ಇರ್ಬೇಕು ಕಣಣ್ಣ. ಅಲ್ಲಿ ಕ್ಯಾಮ್ರಾನು ಇರ್ತದಂತೆ ಕಣ್ಣಣ್ಣ, ನೀ ಹೇಳ್ದಲ್ಲ ಹಂಗೆ ಈ ಸ್ಪೀಡ್ ಅದು ತೋರಿಸ್ತದಂತೆ. ಆ ಕ್ಯಾಮ್ರಾ ಹತ್ರ ಹೋದಾಗ ಯಾರಾದ್ರೂ ಡ್ರೈವ್ ಮಾಡೋರು ಏನಾರ ಫೋನ್ ಅಲ್ಲಿ ಮಾತಾಡ್ತಿದ್ರೆ ಹಿಡಿದ್ಬಿಟ್ಟು ಫೈನ್ ಹಾಕ್ತಾರಂತೆ. ಅದಕ್ಕೆ ಈ ಬೆಲ್ಟು ಜಯಣ್ಣ, ಸೀಟ್ ಬೆಲ್ಟ್, ಸೀಟ್ ಬೆಲ್ಟ್ ಮುಂದ್ಭಾಗ ಇಬ್ರು ಹಾಕೋಬೇಕು ಕಣ್ಣಣ್ಣ, ಅದಿರ್ಲಿಕ್ಕವಾದ ಹಾಕಬೇಕು ಅಂತ ಹೇಳ್ತಾವ್ರೆ. ನಾವು ಹಾಕೊಂಡಿದೀವಿ ಅಂತ ತೋರ್ಸಕ್ಕೆ ಒಂದು ಇದು ಈ ಬ್ಲಾಕ್ ಬೆಲ್ಟು, ಇದು ಟೀ ಶರ್ಟ್ಗಳು ಬಂದದಂತೆ ಕಪ್ಪ, ಅದನ್ ಟೀ ಶರ್ಟ್ ಹಾಕೊಂಡ್ಬಿಟ್ಟದಂತೆ. ಅಂದ್ರೆ ಅಲ್ಲಿ ಬೆಲ್ಟ್ ಹಾಕೊಂಡ್ರೆ ಬೆಲ್ಟ್ ಹಾಕೊಂಡವನೇ ಗೊತ್ತಾಗ್ಲಿ ಅಂತ ಇವನ್ ಹೆಂಗೆ ತೋರಿಸ್ತಾವನೆ ಕಮಲಕ್ಕ ಅಂದ್ರೆ ಹಿಂದಿನ ಕಾಲದವ್ರು ಬಿಲ್ಲು ಬಾಣ ಹಾಕೊಳ್ಳಂಗೆ ಹಿಂದ್ಗಡೆ ಬಾಣ ಇಟ್ಕೊಂಡು ಮುಂದಕ್ ಬಿಲ್ ನೇತಾಕತ್ತಾರಲ್ಲ ರಾಮ ಕಿಸ್ನಂದ್ ಪೋಟ ನೋಡಿ ಅಲ್ಲ ಹಂಗ್ ತೋರಿಸ್ತಾವನ ಅಲ್ಲಕಪ್ಪ ಬೆಲ್ಟ್ ಹಾಕೊಳ್ಳೋದು ಬೆಲ್ಟ್ ನಿನಗ್ ಗೊತ್ತಾಗ್ಬೇಕಲ್ಲ ನಾನು ಹೋಗಿರ್ನಿಲ್ವೇ ನಮ್ಮ ಭಾವನಂಟನು ಮುಂದ್ಗಡೆ ಕೂರಿಸ್ಕೊಂಡಿದ್ನಲ್ಲ ಹಾಕೋ ಹಾಕೋ ಅಂದ ನಾನು ಹೇಳ್ದೆ ಇದೇನ ಕುತ್ತಿಗೆ ನ್ಯಾಣ ಬಿಗ್ದಂಗ ಆಯ್ತದೆ ಬ್ಯಾಡಕಪ್ಪ ಅಂದೆ ಅವ ಹೇಳ್ದ ನೋಡು ಇದು ಹಾಕರ್ನಿಲ್ಲ ಅಂದ್ರೆ ಅದೇನಾದ್ರು ಕಾರು ಸ್ಪೀಡ್ನಾಗ ಹೋಯ್ತಿರ್ತದಲ್ಲ ಹೊಸಿ ಏನಾರು ಪಲ್ಟಿ ಹೊಡಿತು ಅಂದ್ರೆ ಗಾಡಿ ಒಳಗಡೆ ಕುಂತಿರೋರ್ ಬುಲ್ಡೆ ಎಲ್ಲ ಚೆಲ್ಲಾಡೋಯ್ತದೆ ಇದ್ ಹಾಕೊಂಡ್ರೆ ಗಾಡಿ ಜೊತೆಗೆ ಸುತ್ತೀವಿ ನಾವು ಏನು ಆಗಕ್ಕಿಲ್ಲ ಜೊತೆಗೆ ಅದೇನೋ ಏರ್ ಬ್ಯಾಗ್ ಅಂತ ಹಾಕಿರ್ತಾರಂತಲ್ಲಣ್ಣ ಬೆಲ್ಟ್ ಹಾಕಿದ್ರೆ ಅಷ್ಟೇ ಅಂತ ಕಣ್ಣ ಅದು ಬಿಚ್ಕೊಳ್ಳೋದು ನೋಡ್ದಾ ಅದಕ್ಕೆ ಬೆಲ್ಟ್ ಹಾಕೋಬೇಕು ಏರ್ ಬ್ಯಾಗ್ ಒಂದೆಲ್ಲ ಕಮಲಕ್ಕ ಏನಾದ್ರು ಆಕ್ಸಿಡೆಂಟ್ ಪಾಕ್ಸಿಡೆಂಟ್ ಆಗ್ಬಿಟ್ರೆ ಹೊಸಿ ಏಟ್ ಬೀಳ್ತದಂತೆ ಅಪಾರ ಏಟ್ ಬೀಳೋದಿಲ್ಲವಂತೆ ಛತ್ರಿ ತರ ಮುಚ್ಕೊಂಡ್ಬಿಡ್ತದಂತೆ ಮುಖ ಎಲ್ಲ ಮುಚ್ಕೊಂಡ್ಬಿಡ್ತದೆ ಮುಖ ಕೆಟ್ಟಾಗ್ವಲ್ವಂತ ಕಪ್ಪೋಯ್ ಅದ ಅದು ಏರ್ ಬ್ಯಾಗು ಅಂತಾರಲ್ಲ ಅದು ಓಪನ್ ಆಗ್ಬಿಟ್ರೆ ಅದಕ್ಕೆ ನೋಡಪ್ಪ ಈಗ ಎಲ್ಲಾದ್ರಾಗುವೆ ಸುರಕ್ಷತೆನ ಮಾಡಿರ್ತಾರೆ ಆದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನ್ ಕಾಯ್ದೆ ಅವೆ ಏನು ರೂಲ್ಸ್ ಅದೆ ಅದನ್ನ ನಾವು ಫಾಲೋ ಮಾಡ್ಬೇಕು ಫಾಲೋ ಮಾಡ್ಬೇಕು ನೋಡಪ್ಪ ಫಾಲೋ ಮಾಡೋದು ಅಂದ್ರೆ ಹಿಂದೋಗುದಲ್ಲ ಅರ್ಥ ಮಾಡ್ಕೋಬೇಕು ಹಿಂಗೆ ಮಾತಾಡ್ತಾ ಹೇಳ್ತಾ ಇದ್ರಿ ಯಾರೋ ಈ ಆಕ್ಸಿಡೆಂಟ್ ಆಗ್ಬಿಟ್ಟು ತಲೆಗೇಟ್ ಬಿದ್ದ ಬಿಡ್ತಂತೆ ಜಯಣ್ಣ ತಲೆಗೇಟ್ ಬಿದ್ದಾದ್ಮೇಲೆ ರಕ್ತ ಬಂತು ಏನೋ ಆಯ್ತು ಕಿವಿನೇ ಕೇಳಿಸ್ತೀನಿ ಅಂತ ನೋಡ ಅಣ್ಣ ನೀ ಕಿವಿ ಅಂದಾಗ ಗೆಪ್ತಿ ಆಯ್ತು ನನ್ಗೆ ಈ ಜಯಮ್ಮವಳಲ್ಲ ಮಗಳಿಗೆ ಮೊನ್ನೆ ಡೆಲಿವರಿ ಆಗಿರ್ನಿಲ್ವಾ ಆ ಮಗ ಆಸ್ಪತ್ರೆಗೆ ಆ ಮೈಸೂರ್ ಪೇಟೆಯಿಂದ ಯಾರೋ ಬಂದಿದ್ರಂತ ಕವ ಅಲ್ಲೊಂದು ಇದೈತಂತಲ್ಲ ಕೇಳೋರ್ಗೆ ಏನೋ ಪರೀಕ್ಷೆಯ ಮಾಡಿ ಕೇಳ್ತದೋ ಕೇಳೋದಿಲ್ವೋ ಅಂತ ಹೇಳ್ಕೊಡೋದೊಂದು ಆಫೀಸ್ ಅದಂತಲ್ಲ ದೊಡ್ಡದು ಅದಕ್ಕೇನೋ ಅಂದಾರ ಅಂತಕವ ಊದ್ಕದೆ ಹೆಸರು ಗೊತ್ತಾನಿಲ್ಲ ಆಸ್ಪತ್ರೆಗೆ ತಡೆಯ ಓಸಿ ಹೇಳ್ತೀನಿ ನಿನಗೆ ಅರ್ಜೆಂಟ್ ಅಲ್ಲಿಗೆ ಬಂದು ಆ ಮಗಕ್ಕೆ ಕಿವಿಗೆಲ್ಲ ಏನೇನೋ ಹಾಕಿ ಏನೇನೋ ಮಾಡ್ತಿದ್ರಂತೆ ಈ ಜಯಮ್ಗೆ ಬೋಸ್ ಇಟ್ಟು ಬಂದ್ಬಿಡ್ತಂತೆ ಹೇ ಇನ್ನು ಈಗ ಹುಟ್ಟಿರೋ ಮಗ ಏನೋ ತಂತಿ ಪಂತಿ ಎಲ್ಲ ಹಾಕ್ತೀರಾ ಏನು ಎತ್ತ ಅಂತ ಕೇಳ್ದಾಗ ಅವ್ರು ಹೇಳಿದ್ರಂತೆ ಕಣ್ಣಣ್ಣ ಈಗ ಮಗ ಹುಟ್ಟಿದ ಅರ್ಧ ಗಂಟೆ ಒಳಗೆ ಅದು ಕಿವಿ ಕೇಳ್ತತೋ ಇಲ್ವೋ ಅಂತ ಪರೀಕ್ಷೆ ಮಾಡ್ಬೋದಂತೆ ಹಾ ಈ ಸಿಯಾನೆ ಗೊತ್ತಿರ್ಲಿಲ್ಲ ಜಯಮ್ಮಂಗೆ ಆಮೇಲೆ ಎಲ್ಲ ಪರೀಕ್ಷೆ ಮಾಡಿ ನಿನ್ ಮಗಿನ ಕಿವಿ ಕೇಳ್ತತೆ ಏನು ಯೋಚನೆ ಮಾಡ್ಬೇಡ ಅಂತ ಹೇಳೋದ್ರಂತೆ ಅವಳು ಬಂದು ನನ್ ಕೇಳ್ತಿದ್ಲು ಅಣ್ಣ ಕಿವಿ ಕೇಳ್ತತೋ ಇಲ್ವೋ ಅನ್ನೋದಕ್ಕೆ ನಾವು ಮೊದ್ಲು ಬರೀ ಕಂಡು ಬರ್ತದೆ ಅನ್ಕೊಂಡಿದ್ದು ದೃಷ್ಟಿನೇ ಇರಕ್ಕಿಲ್ವಲ್ಲ ಆಮೇಲೆ ಯಾವಾಗ್ಲೂ ಕಿವಿ ಕೇಳ್ತದೆ ಅನ್ಕೊಂಡು ಹುಟ್ಟಿತ್ತವನೇ ಕೇಳ್ತದಂತೆ ಕಣ್ಣಣ್ಣ ಅಂತ ಅದೇನ ನೀನೇನೋ ಹೇಳ್ತಿದ್ದಲ್ಲ ಹೇಳುವ ಅದೇನೋ ಹೆಸರು ಒಂದಿಲ್ಲಪ್ಪ ಅದ ಆಸ್ಪತ್ರೆಯ ಸಂಸ್ಥೆ ಅಲ್ವಾ ಈಗ ಅದು ತಂತಿ ಗಿಂತಿ ಅಂತೆಲ್ಲ ಹೇಳ್ತಿದ್ನಲ್ಲ ನಾನು ಜಯಣ್ಣ ಇದು ದೇಹಕ್ಕೆಲ್ಲ ತಂತಿ ಹಾಕ್ಬಿಡ್ತಾರೆ ಮೊಕ ಮೊರೆ ಎಲ್ಲ ತಂತಿ ಚುಚ್ಬಿಡ್ತಾರೆ ಅಂತ ಅದು ನಾನು ಒಂದ್ಸರಿ ಕರ್ಕೊಂಡು ಹೋಗಿದ್ದಿ ಕಾಳಣ್ಣನ್ ಮಗ ಮೊಮ್ಮಗೂ ಇರ್ಲಿಲ್ವವ್ವಾ ಈಗ ಬೆಳಕಂಡದಲ್ಲ ಒಂದ್ ಏಳೆಂಟು ವರ್ಷ ಆಗಿಲ್ವಾ ಆ ಮಗಿಗೆ ಹೊಸ ಕಿವಿ ಕೇಳಿಸ್ತಿರ್ಲಿಲ್ಲ ಆವಾಗ ಕರ್ಕೊಂಡು ಹೋಗಿದ್ದೆ ಬಪ್ಪ ಅಲ್ಲೊಂದು ಯಾರೋ ಹೇಳಾರೆ ಪೇಪರ್ನಾಗು ನೋಡ್ದಿ ನಾನು ಹೋಗಮ್ಮ ಅಂತ ಕರ್ಕೊಂಡು ಹೋಗಿ ಈಗ ಆ ಹೆಣ್ಣು ಮಾತಾಡ್ತದೆ ಚಂದಾಗಿ ಕಿವಿ ಕೇಳಿಸ್ತದೆ ಇಲ್ಲ ಕವ ಕಿವಿನೂ ಕೇಳಿಸ್ತಿರ್ಲಿಲ್ಲ ಮಾತು ಆಡ್ತಿರ್ಲಿಲ್ಲ ಈಗ ಅಪ್ಪ ಎಂತದ ಓ ಎಂತದ ಓದ್ತದೆ ಕಪ್ಪ ಅದು ನಾ ಇರೋ ನೆಪ್ಪ ಆಯ್ತಾ ಇದೆ ಅದೇನೋ ಅಖಿಲ ಭಾರತ ಅದೇನೋ ವಾಕ್ ಶ್ರಮಣ ಸಂಸ್ಥೆ ಅಂತಲ್ಲವ್ವ ಅದೇ ಕಣ್ ಜಯಣ್ಣ ಅದು ಅದ್ಯಾಕ ನೆಪ್ಪಿಲ್ವ ನೀನ್ ಐಸಾ ಐಸಾ ಅಂತಾರಕಪ್ಪ ನಾನದ್ ಏನ ಹೆಸರು ಏನೋ ಹೇಳ್ತಾರೆ ಅಂತ ನನ್ಗೆ ಏನ್ ಗೊತ್ತಾಗ್ಬೇಕು ನಮ್ಮ ಹಳ್ಳಿ ಕಡೆ ಹೇಳ್ತಾರಲ್ಲಪ್ಪ ಆಯ್ಸು ಆಯ್ಸು ಅಂತ ಅದೇನೋ ಅಂತಾರ ನನ್ನ ಕರ್ಕ ಹೋಗಿ ಅಂತ ಹೇಳಿನಿ ಅಲ್ಲಿ ನೋಡಪ್ಪ ಈಗ ಹುಟ್ಟಿದ ತಕ್ಷಣವೇ ಕಿವಿಯ ಕೇಳಲಿಲ್ಲ ಅಂದ್ರೆ ಮಾತ್ ಬರಕಿಲ್ವಂತೆ ಕವ್ವ ಕೇಳಿಸ್ಕೊಂಡ್ರೆ ತಾನೇ ಮಾತಾಡಕ್ಕೆ ಅಲ್ಲ ಕಣವ ಈಗ ಮಗ ಶಬ್ದ ಕೇಳ್ಬೇಕು ಸುತ್ತಮುತ್ತ ಈಗ ಒಂದ್ ಅಕ್ಕಿ ಕಿರಿಚ್ತದೆ ಇನ್ಯಾವ್ದೋ ಒಂದ್ ಪಕ್ಷಿ ಪಟ ಪಟ ಅಂತ ರೆಕ್ಕೆ ಬಿಡಿತದೆ ಮತ್ ಇನ್ಯಾವ್ದಾದ್ರೂ ಶಬ್ದ ಕೇಳ್ತದೆ ಮನೆಯಲ್ಲಿ ಪಾತ್ರೆ ಬಿದ್ದಿದ ಶಬ್ದ ಕೇಳ್ತದೆ ಹಿಂಗೆಲ್ಲ ಇರುವಾಗ ಮಗಿಗೆ ಶಬ್ದವೇ ಕೇಳಲಿಲ್ಲ ಅಂತಂದ್ರೆ ಅದಕ್ಕೆ ಭಾಷೆ ಹೆಂಗ್ ಬತಾಯ್ತದೆ? ಹೌದು, ಈಗ ಅಮ್ಮ ಅಪ್ಪ ಹಂಗೆಲ್ಲ ಕರಿಬೇಕು ಅಂದ್ರೆ ಅದ್ರ ಕಿವಿಗೆ ಬೀಳ್ಬೇಕು ಅಲ್ವೇ. ಮತ್ತೆ ಈ ಮಾತೃಭಾಷೆ ಅಂದ್ರೆ ಇನ್ನೇನವ್ವ, ತಾಯಿ ಮಗಿನ ಮುದ್ದಾಡ್ತಾ ಮಾತಾಡ್ತಾ ಅಲ್ಲಿ ಕಾಗೆ ನೋಡು, ಇಲ್ಲಿ ಚಂದ್ರನ್ ನೋಡು ಅಂತ ಹೇಳ್ದಾಗ ಆ ಭಾಷೆ ಮಗಿಗೆ ಗೊತ್ತಾಯ್ತದೆ. ಅಂದ್ರೆ ಕಿವಿ ಕೇಳಿದ್ರೆ ಮಾತು ಬರ್ತದೆ, ಇಲ್ಲ ಅಂದ್ರೆ ಬರುದಿಲ್ಲ. ಈಗ ವಯಸ್ಸಾದವ್ರೆ ನೋಡೋಣ, ಕಿವಿ ಕೇಳದ್ ಕಮ್ಮಿ ಆದ ತಕ್ಷಣ ಮಾತು ಕಮ್ಮಿ ಮಾಡ್ಬಿಡ್ತಾರೆ. ಒಂದಕ್ಕೊಂದು ನಂಟು ಕವ. ಅದೀಗ ಜಯಣ್ಣ ಐಕಳಿಗೆ ಮಾತಾಡಿಸ್ತಿದ್ರು ನೋಡು, ಆ ಕೈನಾಗೆ ಅನ್ನುವ ಮಿದ್ದಿಸ್ಕೊಂಡು ಮಿದ್ದಿಸ್ಕೊಂಡು ಆ ಕಾಗೆ ನೋಡು, ಗಿಣಿ ನೋಡು, ರಾತ್ರಿ ಚಂದ ಮಾಮ ಅಲ್ವವ್ವ ಮಿದ್ದಿಸ್ಕೊಂಡು ಉಣ್ಣಿಸ್ತಾ ಇದ್ರು. ಅದು ಐಕ ಅದನ್ನ ಕೇಳ್ಕೊಂಡು ತಿನ್ಕಾತಾ ಇದ್ವು, ಗೊತ್ತಿಲ್ಲ. ಈಗ ಹೆಂಗೆ ಕೇಳು, ಎಲ್ಲ ಮೊಬೈಲ್ ನೋಡ್ತಾ ಇರ್ತಾವ ಮಕ್ಳು, ಇವ್ರು ತುರುಕ್ತಾ ಇರ್ತಾರೆ ಬಾಯಿಗೆ. ಬೊಂಬ ನೋಡು, ಟಿವಿ ನೋಡು, ಅದ ನೋಡು, ಇದು ನೋಡು. ಅದ್ ಯಾಕೆ ಹೇಳವ, ಅವರು ಟಿವಿ ನೋಡ್ಬೇಕಲ್ಲ. ಮಗಿನ ಕೈಗ ಮೊಬೈಲ ಕೊಟ್ಬಿಟ್ಟು ತಾಯಂದ್ರು ಟಿವಿ ನೋಡ್ಕೊಂಡು ಮಗಿಗೆ ಏನ ಕೊಟ್ಬಿಟ್ಟು ಕೂರಿಸ್ಬಿಡ್ತಾರೆ, ಅದು ಮೊಬೈಲ್ ನಾಗ ಆಟ ಆಡ್ಕೊಂಡ್ ತಿಂತತೆ. ಈಗ ವಿಚಾರ ಏನು ಅಂದ್ರೆ, ಈಗ ಏನಾದ್ರೂ ಮಕ್ಕಳುಗಳಲ್ಲಿ ಸಮಸ್ಯೆ ಇದ್ರೆ ಕಿವಿ ಕೇಳತದೋ ಕೇಳೋದಿಲ್ವೋ ಅಂತ ಪರೀಕ್ಷೆ ಮಾಡಿಸ್ಬೋದು. ಮೊದಲು ಪರೀಕ್ಷೆ ಮಾಡಿದ್ಮೇಲೆ ಅದಕ್ಕೆ ಸರಿಯಾಗಿ ಕಿವಿ ಕೇಳೋಂಗ್ ಮಾಡಕ್ಕೆ ಚಿಕಿತ್ಸೆ ಅದಂತೆ. ಅದು ನೀನ್ ಹೇಳ್ದಲ್ಲ ಆಸ್ಪತ್ರೆ, ಅಲ್ಲಿ ಅದು ಸರ್ಕಾರದಂತೆ ಕಪ್ಪು, ಅದ್ರಾಗೆ ಹೊಸಿ ಕಡಿಮೆ ಖರ್ಚಿನಾಗೆ ಮಾಡ್ಕೊಡ್ತಾರಂತೆ. ಮುಂಚೆ ಎಲ್ಲ ಕಿವಿ ಕೇಳಲಿಲ್ಲ ಅಂತಂದ್ರೆ ಕಾಣೋಂಗೆ ಒಂದು ದೊಡ್ಡದ ಒಂದು ಇದನ್ನ ಹಾಕ್ಬಿಟ್ಟು ಜೇಬ್ನಾಗ ಇಟ್ಕೊಳಕ್ ಒಂದು ಮಿಷಿನ್ ಕೊಡೋರು, ಅದೇನೋ ವೈರ್ ಹಾಕ್ಬಿಟ್ಟು ಅಲ್ಲಿಂದ ನೋಡ್ತಿದಂಗೆ ಗೊತ್ತಾಗ್ಬಿಡೋದು ಇವನ್ ಕಿವಿ ಕೇಳೋದಿಲ್ಲ ಅಂತ. ಎಷ್ಟೋ ಜನ ಅದಕ್ಕೆ ಹೆದರ್ಕೊಂಡು ಹೇಳ್ಕತ್ಲೆ ಇತ್ತಿಲ್ಲ ಅವ್ರ ಸಮಸ್ಯೆಯ, ಇವನ್ ಏನೇ ಬಾಯಿ ಬಿಟ್ರು ಆ ತುಟಿ ಅಲಗಿಸ್ತಾನಲ್ಲ, ಆ ಇದ್ರಲ್ಲೇ ಅರ್ಥ ಮಾಡ್ಕೊಂಡು ಉತ್ತರ ಕೊಡೋರು. ಏನಪ್ಪ ಈಗ ಹೆಂಗ್ ಬಂದವಂತೆ ಗೊತ್ತಾ, 5 ಲಕ್ಷ 6 ಲಕ್ಷದಂತೆ ಕವ ಕಮಲಕ್ಕ ಕಿವಿ ಕೇಳೋದು. ಅಲ್ಲ 20-30 ಸಾವಿರದಿಂದ ಹಿಡಿದು 5 ಲಕ್ಷದವರೆಗೂ ಹೋದಂತೆ. ಅದ್ ಎಂತದ ಆಪ್ಲೇಸನ್ನ ಮಾಡಿ ಆ ಕಿವಿ ತವಕ್ಕೆ ಏನೋ ಒಂದು ಇದನ್ನ ಕೂರಿಸ್ಬಿಡ್ತಾರಂತೆ, ಶಬ್ದ ಜಾಸ್ತಿ ಕೇಳೋಂಗ್ ಮಾಡಿ. ಅದು ಕಾಣೋದೇ ಇಲ್ವಂತೆ, ಸಣ್ಣಕ್ಕೆ ಎಂತೂ ಇಲ್ಲ, ಸಣ್ಣ ಕೊಳ್ಳೆ ದುಂಬಿ ಗಾತ್ರದಲ್ಲಿ ಕಿವಿ ಒಳಗಡೆ ಕೂರಿಸ್ಬಿಟ್ಟಿರ್ತಾರೆ. ನನ್ಗೇನಂತದೆ, ನಂಗೇನ್ ಗೊತ್ತು, ಮಾತಾಡೋದೆಲ್ಲ ಕೇಳ್ತಿದೆ ಗುಯ್ ಅಂದ್ರೆ ಯಾರು ಹಾಕಿಸ್ಕೊಂಡಾರು ಅಂದಲ್ಲ, ನಮ್ ಜಯಣ್ಣ ಅದಕ್ಕೆ ದುಂಬಿ ಕಂಡಂಗ್ ಇರ್ತದೆ ಅಂತ. ಕಿವಿನಲ್ಲಿ ನಂಗ್ ಕಿವಿ ಚಂದ ಕೇಳ್ತದ್ ಬಿಡು, ಬ್ಯಾರಿಯವರು ಹಾಕಿಸ್ಕ ಓಡಾಡ್ತಾರಲ್ಲ ಅದಂಗ್ ಕಾಣ್ತದೆ, ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹೇಳಿದ್ ನಿಂಗೆ. ಈಗ ನಾನು ನೀ ಹೇಳ್ತಿದಂಗೆ ದೊಡ್ಡ ದೊಡ್ಡ ಮಿಷಿನ ಇಟ್ಕೋಬೇಕಾಗಿತ್ತು ಜೇಬ್ನಾಗೆ ಅಂತಿದ್ಯಲ್ಲ, ನಾನು ಈ ಸ್ಕೂಲ್ನಾಗ ಹೋಯ್ತಿರ್ಬೇಕಾದ್ರೆ ಅಲ್ಲೊಬ್ರು ಮೇಸ್ಟ್ ಇದ್ರು, ಆ 2 ಕಿಮಿಗೂ ಅದೇನೋ ಕಾಣಂಗ ಹಾಕಂತಿದ್ರು. ಆಮೇಲೆ ಈ ಇದು ಜೇಬು ಅದ್ರೊಳಗ ಒಂದ್ ಮಿಷಿನ್ ಇಟ್ಕೋತಿದ್ರು, ಪಾಠ ಮಾಡ್ತಿದ್ರು ಹುಡುಗರು ಏನಾರ ಕೇಳ್ತು ಅಂತಂದ್ರೆ ಅನ್ನರು. ಆಮೇಲೆ ಈ ಮಿಷಿನ್ನ ಸರಿ ಮಾಡ್ಕೊಂಡು ಕೇಳಿಸ್ಕೊಳ್ಳರು. ಪಾಪ ತುಂಬಾ ಕಷ್ಟ ಪಡ್ತಿದ್ರು ಕಂಜಯ್ಯಣ್ಣ. ನಮ್ ಎಷ್ಟೇನಾರು ಈಗ ಇದ್ದಿದ್ರೆ ನಾನೇ ಒಂದ್ ಮಿಷಿನ್ನ ಕೊಡಿಸ್ಬಿಡ್ತಿದ್ದೆ ಇಲ್ಲ. ಈಗ ಎಷ್ಟೋ ಜನಕ್ಕೆ ಹಂಗ ಬೇಕಾಯ್ತದೆ ನೆರವು, ಯಾಕೆ ನೀನ್ ಹಾಕಿಸ್ಬಾರ್ದು? ಅಲ್ಲ ಕವ್ವ ನಮ್ ಮೇಸ್ಟ್ರಿಗೆ ಇಲ್ಲ ಜಯಣ್ಣ ಹೇಳಿದ್ರೆ. ಬೇರೆಯವ್ರಿಗೆ ಹೇಳ್ದೆ ನಾನು, ಅಲ್ಲ ಬೇರೆಯವ್ರಿಗೆ ಅವನು ಮೇಸ್ಟ್ರಿಗೆ ಮಾತ್ರ ಹಾಕ್ಸೋನು. ಈ ಲೋಕದಲ್ಲಿ ಇಲ್ದೆ ಇದ್ದವ್ರಿಗೆ ಹಾಕಿಸ್ತೀನಿ ಅಂತಾನೆ. ನಕ್ಸಾಟ್ಕೆ ಮಾಡ್ಬೇಡ ಕಂಜಯಣ್ಣ ನೀನು. ಅಲ್ಲ ಹೋಗ್ಲಿ ಬಿಡಪ್ಪ, ಈಗ ಚಂದ್ರಣ್ಣ ಒಳ್ಳೆಯವ, ಅಲ್ಲಿಗೆ ಹೋದಾಗ ಯಾರು ಆತರ ಬಡವರು ಬಗ್ರು ಸಿಕ್ಕಿದ್ರೆ ನಾ ಯಾಕೆ ಹೇಳ್ತೀನಿ ಅಂದ್ರೆ, ಹಳ್ಳಿನಾಗೆ ತುಂಬಾ ಜನಕ್ಕೆ ಕಿಸಿಯಾಗಿ ಗೊತ್ತಿರೋದಿಲ್ಲ. ಹುಟ್ಟಿದ ತಕ್ಷಣ ಮಗುದು ಕಿವಿಯ ಪರೀಕ್ಷೆ ಮಾಡಿಸ್ಬೇಕು, ಅದಕ್ಕೆ ಚಿಕಿತ್ಸೆ ಇದೆ. ಅದು ಒಂದ್ಸರಿ ಸಮಸ್ಯೆ ಆಗ್ಬಿಟ್ರೆ ಬೇರೆ ಬೇರೆ ತರ ಸಮಸ್ಯೆ ಆಯ್ತದೆ. ಕೆಲವು ಮಕ್ಕಳಲ್ಲಿ ಏನಾಯ್ತದೆ, ಸೀಳು ತುಟಿ ಆಗೋಯ್ತದೆ, ಅದರಿಂದಲೂ ಭಾಷೆ ಬರುವುದಿಲ್ಲ, ಅದಕ್ಕೆ ಆಪ್ಲೇಸನ್ನ ಮಾಡಬೇಕು. ಸೀಳು ತುಟಿ ಆಪ್ಲೇಸನ್ ಮಾಡೋ ಅಂತ ಬೇಕಾದಷ್ಟು ಸಂಸ್ಥೆಗಳವೆ, ಅವು ಉಚಿತವಾಗಿ ಮಾಡ್ತವೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದಾದ್ಮೇಲೆ ಆ ಮಗಿಗೆ ಕಿವಿ ಕೇಳೋಂಗ್ ಮಾಡಬೇಕು. ಅಂದ್ರೆ ಈ ಕಿವಿ ಗಂಟ್ಲು ಆಮ್ಯಾಕೆ ಮೂಗು ಇವೆಲ್ಲ ಒಂದ್ಕ ಒಂದ್ಕ ಒಂದ್ಕ ಒಂದ್ಕ ಸಂಬಂಧ ಇರೋ ಕಣವಾ. ಅವೆಲ್ಲ ಸರಿಯಾಗಿದ್ರಷ್ಟೇ ಮನುಷ್ಯನ್ ಮಾತು ಬರ್ತದೆ, ಕಿವಿ ಕೇಳ್ತದೆ, ಉಸಿರಾಟ ಸರಾಗ ಆಯ್ತದೆ, ಇಲ್ಲ ಅಂದ್ರೆ ಸಮಸ್ಯೆ ಆಯ್ತದೆ. ನೋಡಪ್ಪ, ಅದಕ್ಕೂ ಒಂದ್ ದಿನ ಇದ್ದದಂತಲ್ಲಪ್ಪ ಈಗ ಈಸ್ವ ಕೇಳುಗರ ದಿನ. ಏನಪ್ಪ ಅದು ದಿನ ಬೆಳಿಗ್ಗೆ ಜೋರಾಗಿ ಪೇಪರ್ ನಾಗ ಓದ್ತಿದ್ದೆಲ್ಲ ನೀನು, ಈಗ ಒಂದ್ 4-5 ದಿನ ಹಿಂದೆ. ಕೇಳುವ ದಿನ ಕಣ್ಣ, ಕೇಳುವ ದಿನ ಕೇಳುಗರ ಅಲ್ಲ ಕಣ್ಣ, ಕೇಳುವ. ಅದಕ್ಕೆ ನಮ್ಮ ಆಕಾಶವಾಣಿನೂ ಕೇಳ್ಬೇಕವ ಅಲ್ವಾ? ಅದನ್ ಕೇಳೇ ಅವ್ನ್ ಕೇಳುಗರ ದಿನ ಅಂತಿದ್ದು. ಹೌದಪ್ಪ, ಅಲ್ಲ ನಿನ್ನೆ ಹೇಳ್ತಾ ಇರೋದು ಬಿಡವ. ಈಗ ನೋಡು ಜಯಣ್ಣ, ಮೊನ್ನೆ ಸಂಕ್ರಪ್ ಬಂದಿದ್ದ. ಏನಣ್ಣ, ಏನ್ ಕೇಳದ್ನಪ್ಪ? ಅವನ್ ಏನ್ ಕೇಳಲಿಲ್ಲ, ಅವ ಯಾಕ್ ಬಂದಿದ್ದ ಅಂದ್ರೆ ಅದೇನೋ ಬೆಳೆ ಮಾಡೋನಂತೆ. ಅದು ಈ ಕಾಡಂಚಿನಾಗ ಒಂದೊಂದ್ 5 ಎಕರೆ ಜಮೀನ್ ಅದಲ್ಲ, ಅಲ್ಲಿ ಬೆಳೆ ಮಾಡೋನೆ. ರಾತ್ರಿ ಬೆಳೆ ಕಾಯ್ಬೇಕು, ನೀನು ಬತ್ತೀಯಾ ಅಂತ ಕೇಳಕ್ ಬಂದಿದ್ದ. ಯಾಕ ಈ ಆನ್ ಬತ್ತವ್ ಅಂತಕಂಡ ರಾತ್ರಿ ತುಳಸ್ಕಿರ್ಬಾ ಬೆಳೆಯೆಲ್ಲ ಹಾಳ್ ಮಾಡ್ಬಿಡ್ತದೆ ಕಣ್ಣ. ಶಂಕರಣ್ಣ ಬಂದದ್ ಕರೆದಿದ್ ಅಲ್ಲ, ಇಬ್ರಿದ್ರೆ ಮಾತಾಡ್ಕೊಂಡ್ ಕುಂತ್ಕೋಬೋದಲ್ಲ. ಇಬ್ರಿದ್ರೆ ಬರೋದಿರ್ಬಾ ಅದು ಹಂಗಲ್ಲ. ಈಗ ನೀನ್ ಒಬ್ನೇ ಹೋದ್ರೆ ನಿದ್ದೆ ಬಂದ್ಬಿಡ್ತದೆ, ಜೊತೆಗೊಬ್ರು ಇದ್ರೆ ಇಬ್ರು ಮಾತಾಡ್ತಾ ಕುಂತಿದ್ರೆ ಆನೆ ಬಂದಾಗ ಓಡಿಸ್ಬೋದಲ್ಲ. ನಿಂಗು ಹೇಳವ್ನೆ ನಿನ್ನು ಕರ್ಕಬಾ ಅಂತ. ಏನ ತಮಟೆ ಗಿಮಟೆ ಚೆನ್ನಾಗ್ ಮಾಡಿ ಅಲ್ಲ ನೀನು? ಅದೇನ ಸರಿ, ಹೆಂಗು ತಮಟೆ ಪಡ್ಕೊಂಡು ಇದೇನ ಮಚಾನ ಏನಂತಾರ ಅದಕ್ಕ? ಎತ್ತರಕ್ಕೆ ಒಂದ್ ಚಾಪ್ರವ ಕಟ್ಟನಂತೆ ಮರದ ಮ್ಯಾಕೆ, 3 ಜನ ಕುಂತ್ಕೋಬಹುದಂತೆ. ಸರಿ, ಅವನು ಹೇಳ್ದ, ಬಾರಪ್ಪ ಹೊಸಿ ಬೆಳೆ ಉಳಿಸ್ಕೋಬೇಕು, ಈ ಕಾಡ್ ಪ್ರಾಣಿಗಳು ಇಲ್ಲ ಅಂದ್ರೆ ಬೆಳೆಯ ಹಾಳ್ ಮಾಡ್ಬಿಡ್ತವೆ ಅಂತ. ಅಲ್ಲ ಇರ್ಲಿ ಬಿಡು, ಅದೇನೋ ಅವನಂದ ನಾನಂದೆ, ನೀನ್ ಅದಕ್ಕೊಂದು ಕನ್ನಡ ಪದ ಹೇಳ್ದಲ್ಲ ಸರಿ ಹೊತ್ತು. ಈ ಬೇಸ್ಕೆನಾಗ ಎಂತ ಬೆಳೆ ಬೆಳೆದೆ ನೀನು? ಒಂದೆ ಕೇಳ್ದೆ ನಾನು. ಇಲ್ಲಕ್ಕಪ್ಪ, ಹೊಸಿ ನೀರ್ ಬಂದದೆ, ಏನೋ ಲಾಭ ದಾಸಿಗೆ ಬೆಳೆದ್ ಬಿಟ್ಟಿದೀನಿ. ಕಬ್ಬು ಅಲ್ಲ, ತರಕಾರಿ ತರಕಾರಿ. ಅದು ಆನೆ ಪಾನೆ ಬಂದ್ಬಿಟ್ರು ಕಷ್ಟ, ಇಲ್ಲ ರಾತ್ರಿ ಹೊತ್ತು ಒಂದು ಬಂದ್ಬಿಡ್ತವೆ ಅವಾಗ್ಲೂ ಕಷ್ಟ ಅಂತ. ಅದಕ್ಕ ನಾನು ಹೇಳಿದೀನಿ ನೋಡಪ್ಪ, ಅರಣ್ಯ ಇಲಾಖೆನವರು ಕೂಡ ಹೊಸಿ ಯೋಜನೆ ಎಲ್ಲ ಮಾಡಿ ಪಟಾಕಿ ಗಿಟಾಕಿ ಎಲ್ಲ ಕೊಡ್ತಾರೆ. ಏನ್ ನಾವು ತಿಳ್ಕೋಬೇಕು ಅಂದ್ರೆ, ವನ್ಯ ಮೃಗಗಳು ಅವು ನಮಗೆ ತೊಂದರೆ ಕೊಡಕ್ ಬರುದಿಲ್ಲ, ಆಹಾರಕ್ಕಾಗಿ ಬರ್ತವೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಹೆಂಗೋ ಜೊತೆಯಾಗಿ ಜೀವನ ಮಾಡ್ಕೊ ಹೋಗ್ಬೇಕು. ಚಂದ್ರನನ್ನು ಕರ್ಕೊ ಬರ್ತೀನಿ ಅಂತಂದ. ನಾನು ಹೇಳಿದೀನಿ, ಅಲ್ಲಿಗೆ ಪಲ್ಗೆ ಹೊಸಿ ಕಾಯಿಸ್ಕೊಂಡು ಶಬ್ದ ಜೋರಾಗಿ ಬರೋ ಹಂಗ ಮಾಡ್ಕ. ಅಲ್ಲಿ ಉಣ್ಣಕ್ ಗಿಣ್ಣಕ್ ಏನ್ ಇರುದಿಲ್ಲ ಕೇಳ್ಬೇಡ, ರಾತ್ರಿ ಚಂದ ಮನೇಲೆ ಉಂಡ್ಕ ಬಂದ್ಬಿಡು. ಅಂದ್ರೆ ನಾನು ಬರ್ಬೇಕು ಅಂತ ನಿಮ್ ಆಸೆ? ಆಯ್ತು, ನಾ ತಮಟೆ ತತ್ತೀನಿ. ನೆಲ್ಲುಲ್ಲ ಒಂದ್ ವಾರ ನೆಲ್ಲುಲ್ಲ ತಂದಿಟ್ಟಿರು, ತಮಟೆ ಕಾಯಿಸ್ಕೋಬೇಡವಾ. ಅಲ್ಲ ಕಣ್ಣ, ಅಟ್ಟಣಿಗೆ ಮೇಲೆ ಎಲ್ಲಿ ಬೆಂಕಿ ಹಾಕ್ತೀಯಾ ನೀನು? ಅಲ್ಲ ಕವ್ವ, ಅಟ್ಟಣಿಗೆ ಮೇಲೆ ಕುಂದ್ ಅಲ್ಲೇ ಕುಂತ್ಕೊಂಡ್ಬಿಡಕದ್ದ ಮತ್ತೆ ಕೆಳಗಿಳ್ಬೇಕು? ಕೆಳಗಿಳ್ಬಿಟ್ಟು ತಮಟೆ ಕಾಯಿಸ್ಕೊಂಡು ಹೋಗಿ ಮ್ಯಾಲ್ ಬಡಿಯೋದು. ನೀನ್ ತಮಟೆ ಕಾಯಿಸುವಾಗ ಏನಾರು ಬಂದ್ಬಿಟ್ರೆ ಏನ್ ಮಾಡಿ? ಇಲ್ಲ, ಬೆಂಕಿ ಕಂಡ್ರೆ ಬರೋದಿಲ್ಲ. ಅದ್ ಕೇಳ್ತಿಯೇನೋ, ತಮಟೆ ಕಾಯಿಸ್ತಾ ಇವನಿ ಹೊಸಿ ಸುಮ್ಮಕ್ ನಿಂತಿರು, ಮ್ಯಾಕ್ ಹತ್ ಬಿಟ್ಟು ಹೋಗಿ ಬಡಿತೀನಿ. ಹಂಗಾರೆ ಮ್ಯಾಕ್ ಬಿಡಿದ್ರೆ ಅವು ಬರೋದಿಲ್ಲ, ಶಬ್ದಕ್ ಬರಲ್ಲ ಕನ್ನಡ, ಬೆಂಕಿ ಕಂಡ್ರು ಬರೋದಿಲ್ಲ ಕವ. ಆಯ್ತು, ಈಗ ನೋಡು ಜಯಣ್ಣ, ಬೆಂಕಿಯಿಂದ ಗೆಪ್ತಿ ಆಯ್ತು. ಹೆಂಗ ಎಲ್ಲೆಲ್ಲೋ ಹೆಂಗೆಂಗೋ ಬೆಂಕಿ ಹಾಕಿದ್ರೆ ಕಾಡ್ಗಿಚ್ಚಾಗೋಯ್ತವೆ ಬ್ಯಾಸ್ಗೆ. ಹಂಗ ಸುಮ್ ಸುಮ್ನೆ ಎಲ್ಲೆಲ್ಲ ಬೆಂಕಿ ಹಾಕ್ಬೇಡ, ಮನೆ ತಾವಲೆ ಕಾಯಿಸ್ಕೋಬಾ ಟಮಟೆಯ. ಬ್ಯಾಸ್ಗೆ ದಗೆ ನೆತ್ತೆಲ್ಲ ಸುಡ್ತದೆ. ಯವ್ವ, ಏನಾದ್ರು ಬೆಲ್ವತ್ತೆ ಹಣ್ಣು ಬಂದದಲ್ಲ? ಬಂದದೆ ಕಣ್ಣ. ಬೆಲ್ಲ ಹಾಕಿ ಹೊಸಿ ಪಾನ್ಕಾವ ಮಾಡ್ಕ ತಗೋಬರ. ಬಿಸ್ಲೊಂದು ಉರುಳಿ ಹಪ್ಪಳ ಮಾಡಿದೀನಿ, ಅದು ಸುಟ್ಕೊಂಡ್ ತತ್ತೀನಿ ತಕಂಬವ್ವ. ಕರ್ಮ ಕುರ್ಮ ಅಂತ ತಿನ್ಕೊಳಮ್ಮ ನೋಡಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೃಷಿ ದರ್ಪಣ, ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಮಾರ್ಚ್ 17 ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಭವಿಷ್ಯದ ಸ್ಮಾರ್ಟ್ ಫುಡ್ ಸಿರಿಧಾನ್ಯಗಳು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಕಮಲಾಬಾಯಿ ಕೂಡಿಗಿ ಹಾಗೂ ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಸಾಕಮ್ಮ. ಫಸ್ಟ್ ಎಲ್ಲ ನಮ್ಗೆ ಅಷ್ಟಾಗಿ ಇದು ಸಿರಿಧಾನ್ಯ ಮಧ್ಯೆ ನಮಗೆ ಅದು ತಿಳಿದಿರೋದ್ರಿಂದ ನಮಗೆ ಗೊತ್ತಾಗಿಲ್ಲ. ಈಗ ಸಿರಿಧಾನ್ಯದ ಬಗ್ಗೆ ನಮ್ಗೆ ಇಲ್ಲಿ ಡಾಕ್ಟ್ರು ಹತ್ರ ಹೋಗ್ಲಿ ಏನೋ ಹೋಗ್ಲಿ ಅವ್ರು ಹೇಳ್ತಿದ್ದಾರೆ ಸಿರಿಧಾನ್ಯನ ಜಾಸ್ತಿ ಅಕ್ಕಿ ಜಾಸ್ತಿ ಉಪಯೋಗಿಸ್ಬೇಡಿ, ಸಿರಿಧಾನ್ಯ ಬೆಳೆಸಿ, ಎಲ್ಲ ಆರೋಗ್ಯಕರವಾಗಿ ಇರ್ತೀರಿ ತಿಂದರೆ ಮನೆ ಜನೆಲ್ಲ, ಒಂದು ದಿನಕ್ಕೆ ಒಂದು ಟೈಮ್ ಆದರೂ ತಿನ್ನಿ ಅಂತ ನಮಗೆ ಎಲ್ಲ ಕಡೆನೂ ಹೇಳಿದ್ರು. ಅದೇ ಥರ ನಾವು ಸ್ನ್ಯಾಕ್ಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದರಲ್ಲೇ ಈಗ ನಾವು KVK ಹೋದ್ವಿ, ಟ್ರೈನಿಂಗ್ ತೊಗೊಂಡು ಮೇಡಮ್ಗೆ ಹೇಳಿದ್ವಿ ಯಾವ್ದ್ರ ಬಗ್ಗೆ ಟ್ರೈನಿಂಗ್ ತೊಗೋತೀರ ಅಂತ ಕೇಳಿದ್ರು. ನಾವು ಹಿಂಗೆ ಸಿರಿಧಾನ್ಯದಲ್ಲಿ ಸ್ನ್ಯಾಕ್ಸು ಮೂಲವರ್ಧನೆ ಮಾಡೋದನ್ನು ಹೇಳ್ಕೊಡಿ ಮೇಡಮ್ ಅಂತ ನಾವು ಕೇಳಿದ್ವಿ. ಇವಾಗ ಅವರು ನಿಮ್ಗೆ ಯಾಕೆ ಸಿರಿಧಾನ್ಯನೇ ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ ಅಂತ ಕೇಳಿದ್ರು. ಮೇಡಮ್ ಇವಾಗೆಲ್ಲ ಅಕ್ಕಿ ಇದು ತಿಂದು ಎಲ್ಲರಿಗೂ ಕಾಯಿಲೆ ಬರ್ತಾ ಇದೆ, ಸಿರಿಧಾನ್ಯದಲ್ಲಿ ಅನ್ನ ಮಾಡ್ಕೊಂಡು ತಿನ್ಬೋದು, ನಾವು ಬೇರೆ ಏನೇ ಸ್ನ್ಯಾಕ್ಸ್ ಮಾಡಿ ತಿನ್ಬೋದು, ಸ್ನ್ಯಾಕ್ಸ್ ಯಾರು ಮಾಡ್ತಾ ಇಲ್ಲ. ಮಾರ್ಚ್ 18 ಮಂಗಳವಾರ ಮೀನುಮರಿ ಉತ್ಪಾದನೆಯನ್ನು ಕುರಿತು ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಬೀರವಾಳು ಗ್ರಾಮದ ನುಗು ಮೀನುಮರಿ ಉತ್ಪಾದನಾ ಕೇಂದ್ರದ ಉಪನಿರ್ದೇಶಕರಾದ ಮಹಾದೇವ್ ಅವರೊಂದಿಗೆ ಮಾತುಕತೆ. 19 ಬುಧವಾರ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಮೇವಿನ ಬೆಳೆಗಳ ಕೀಟ ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಮೇವು ಅಭಿವೃದ್ಧಿ ವಿಭಾಗದ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ನಾಗೇಶ್ ಚಿಕ್ಕರೂಗಿ ಅವರೊಂದಿಗೆ ಸಂದರ್ಶನ. ಸರ್, ನಾವು NSK ತಂದರೆ ಅದನ್ನು ನಾವು ರೈತರು ಕೂಡ ತಯಾರು ಮಾಡ್ಕೋಬೋದು. ನಾವು ಫಸ್ಟ್ ಏನಂದರೆ ಬೇವಿನ ಬೀಜಗಳನ್ನು ಸಂಗ್ರಹಿಸಬೇಕು. ಎಷ್ಟಂದರೆ ಫಾರ್ ಎಕ್ಸಾಂಪಲ್ ತೊಗೊಂಡಾಗ ನಾವು ಒಂದು ಉದಾಹರಣೆ ತೊಗೊಂಡಾಗ ಒಂದು 5 kg ಸೀಡ್ಸನ್ನು ತೊಗೋತೀವಿ. ನಾವು 5 kg ಸೀಡ್ಸನ್ನು ತೊಗೊಂಡು ಬಿಟ್ಟು ಅದನ್ನು ಪೌಡರ್ ಮಾಡಬೇಕು. ನಾವು ಪೌಡ್ರ್ ಮಾಡ್ಕೊಂಡು ಬಿಟ್ಟು ಅದನ್ನು ನೀಟಾಗಿ ಬಿಟ್ಟು ಅದನ್ನು ಅದರ ಡಬಲ್ ಅಂದರೆ 5 kg ಸೀಡ್ಸ್ ತೊಗೊಂಡಾಗ ನಾವು ಒಂದು 10 kg ಅಷ್ಟು ನೀರು ತೊಗೊಂಡು ಬಿಟ್ಟು ಅದನ್ನು ರಾತ್ರಿ ನೆನೆ ಹಾಕಿಡಬೇಕು. ನೆನೆ ಹಾಕಿಬಿಟ್ಟು ಒಂದು ನೈಟ್ ಓವರ್ ನೈಟ್ ಅಂದರೆ 12 hours ನೆನೆ ಹಾಕಿಟ್ಟು ಬೆಳಿಗ್ಗೆ ಅದು ಅಂದರೆ ಹಾಲಿನ ಥರ ಗಂಟು ಬಂದಿರುತ್ತೆ, ಅದನ್ನು ಆ ಲಿಕ್ವಿಡ್ ದ್ರಾವಣ ಆಗಿರುತ್ತೆ. ಅದನ್ನು ಒಂದು ಕಟ್ಟಿಗೆ ತೊಗೊಂಡುಬಿಟ್ಟು ಸ್ಟಿರ್ ಮಾಡಬೇಕು, ಅಂದರೆ ನಾವು ಸ್ವಲ್ಪ ಅಳಗಾಡಿಸ್ಕೋಬೇಕು. ಮಾರ್ಚ್ 20 ಗುರುವಾರ ನಮ್ಮ ಕಂಪನಿ ಬಾನುಲಿ ಸರಣಿ ತೆಂಗು ಹಾಗೂ ತರಕಾರಿ ಬೇಸಾಯವನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ಮದ್ದೂರು ತಾಲೂಕು ಗೆಜ್ಜಲಗೆರೆಯ ಸಕ್ಕರೆ ನಾಡು ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಜಿಸಿ ಮಹೇಂದ್ರ ಮತ್ತು ಮದ್ದೂರು ತಾಲೂಕು ಭಾರತೀನಗರದ ನೇಚರ್ ಪ್ಯೂರ್ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ತಿಮ್ಮೇಶ್. ಮೆಣಸಿನಕಾಯಿನ ಬೀಜನ ಅವರೇ ಕೊಡ್ತದೆ FPO ಮೆಣಸಿನಕಾಯಿನ ಅವ್ರನ್ನೇ ತಗೊಂಡು ಅವರೇ ಮೆಣಸಿನಕಾಯಿ ಬ್ರ್ಯಾಂಡ್ ಮಾಡಿ ಪೌಡ್ರ್ ಮಾಡಿ ಅವರೇ ಸಂಸ್ಥೆ ಅದು ಕೋಟಿಗಟ್ಟಲೆ ಹೋಗಿದೆ. ನಾನು ಯಾಕೆ ಹಾಗೆ ಮಾಡಬಾರ್ದು, ಆ ರೀತಿ ಯಾಕೆ ಬೆಳೀಬಾರ್ದು ಅನ್ನಿಸ್ತು ಸರ್. ಅದಕ್ಕೆ ಈಗ ನಾವು ಇದೆಲ್ಲ ನೋಡ್ಕೊಂಡು ಬಂದಮೇಲೆ ನಾವು ಆ ರೀತಿ ಮುಂದೆ ಹೆಜ್ಜೆ ಇಟ್ಟು ಹೋಗ್ಬೇಕಂತ ಮಾಡ್ಕೊಂಡಿದ್ವಿ. ಅದರಲ್ಲಿ ನನಗೆ ಇನ್ನೊಂದು ಸರ್, ಮಂಡ್ಯ ಜಿಲ್ಲೆಯಲ್ಲಿ ಈಗ ನಾವೇನು 35 FPOಗಳಿದ್ದೀವಿ. ಮಂಡ್ಯ ಜಿಲ್ಲೆ ಪ್ರತಿಭೆಗೆ ಒಂದು ಮಂಡ್ಯ ಜಿಲ್ಲಾ ಒಕ್ಕೂಟ ಅಂತ ಮಾಡ್ಕೊಂಡು FPOಗಳ ಒಕ್ಕೂಟ ಮಾಡ್ಕೊಂಡು ಪ್ರತಿಭೆಗೆ ಅದರಲ್ಲಿ ಒಬ್ಬ ಅಧ್ಯಕ್ಷ ಎಲ್ಲ ಥರಕ್ಕೆ ಡೈರೆಕ್ಟರ್ ಮಾಡ್ಕೊಂಡು ಈಗಾಗಲೇ ಒಂದು ಜಿಲ್ಲಾ ಪಂಚಾಯತಿ ಪಕ್ಕ ಕೃಷಿ ಇಲಾಖೆದ ಒಂದು ದೊಡ್ಡದ ಗೋಡನ್ ಕೊಟ್ಟಿದ್ದಾರೆ. 4 ಶುಕ್ರವಾರ ಮೈಸೂರಿನ CSRTI ಸಂಸ್ಥೆಯ ಆವರಣದಲ್ಲಿ ನಡೆದ ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭದ ಬಾನುಲಿ ವರದಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ತೀರಿಸಿರಿ, ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ತೀರಿಸಿರಿ. ಮಾರ್ಚ್ 22 ಶನಿವಾರ ಕೃಷಿ ಉದ್ಯಮಶೀಲತೆಯಿಂದ ರೈತರಿಗಾಗುವ ಅನುಕೂಲಗಳನ್ನು ಕುರಿತ ಸಂವಾದವಿದೆ. ಪಾಲ್ಗೊಳ್ಳಲಿದ್ದಾರೆ ನಂಜನಗೂಡು ತಾಲೂಕು ಸುತ್ತೂರಿನ JSS ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ದೀಪಕ್ ಮತ್ತು ಮೈಸೂರು ತಾಲೂಕು ಜಯಪುರ ಹೋಬಳಿ ದೂರಾ ಗ್ರಾಮದ ಅಶ್ವಿನಿ ಎಸ್. ಸರ್, ಈಗ ಹಿಂಗೆ ಮನೇಲಿ ಸುಮ್ಮನೆ ಕೂತಿದ್ವಿ, ಬೇಜಾರಾಗ್ತಾ ಇತ್ತು, ಅವಾಗ ಏನಾದ್ರು ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವಿ. ಆಗ ಯಾರೋ ಉದ್ದಿನ ಹಪ್ಪಳ ಮಾಡಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಆವಾಗ ಸ್ಮಾಲ್ ಸ್ಕೇಲಲ್ಲಿ ಒಂದು 5 kg 6 kg ಹಾಕೊಂಡು ಮಾಡಿದ್ವಿ ಸರ್. ಒಂದು 4 ಮಾಡಿದ್ವಿ, ನಮಗೆ ಅದು ಲಾಭದಾಯಕವಾಗಾಯಿತು. ಆಮೇಲೆ ಒಂದು 6 ತುಂಬ ಹೋಗ್ತಾ ಹೋಗಿ ಶುರುವಾಗ್ತು, ಹಂಗೆ ಮಾಡ್ಕೊಂಡು ಹೋದ್ವಿ. ಆವಾಗ ರೇಡಿಯೋದಲ್ಲಿ ಇದು ಕೇಳಿದ್ವಿ, ಒಂದು ನಂಬರ್ ಸಿಕ್ತು ಸರ್ ಚಂದ್ರಕಲಾ ಅಂತ.